ಎಫ್ಎಂ. ಈಗ ವೇಳೆ ಸರಿಯಾಗಿ 5:30. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಬಿತ್ತರವಾಗಲಿದೆ. ಭಾಗವಹಿಸುತ್ತಾರೆ ಅರಕಲಗೋಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಮೋಹನಾಕ್ಷಿ ಹೆಚ್. ಹಾ ಸಂಕ್ರಣ, ಏನು ಹಬ್ಬಕ್ಕಿಂತ ಮುಂಚೆ ಸಿಕ್ತೋಳು, ಕಣ್ಣಿಗೆ ಕಾಣ್ತಿಲ್ವಲ್ಲ, ಎಲ್ಲೋಗಿದಕ್ಕ? ಎಲ್ಲೋಗಣ, ಹೀಗೆ ಊರಲ್ಲಿ ಎಳ್ಳಿನ ಹಬ್ಬ ಆಯ್ತಾ, ಖುಷಿನ ಓಡಾಡ್ಕೊಂಡು ಎಲ್ರ ಮನೆಗೂ ಎಳ್ಬೀರ್ ಆಯ್ತಾ. ಅಂದ್ರು ವರ್ಷ ವರ್ಷಕ್ಕಿಂತ ಹೊಸಿ ಕಡಿಮೆನೆ ಎಳ್ಬೀರ್ ಇರೋದು ಅನ್ಕೋ. ಮುಂಚೆ ಎಲ್ಲ ಒಳ್ಳೆ ಒಂದ್ ಬ್ಯಾಗ್ ತುಂಬಾ ತುಂಬಿಕೊಂಡು ಎಲ್ಲಾ ಕಡೆ ಹೋಗಿ ಜಾತ್ರೆ ಮಾಡ್ತಿದ್ದೆ. ಈಗ ಹಂಗಿಲ್ಲ, ಕರೋನಾ ಬಂದು ಎಲ್ಲ ಬಂದು ಹಿತವಾಗಿ ಮಿತವಾಗಿ ಮಾಡ್ಕೊಳ್ಳಿ ಅಂತ ನಿಮ್ ಆಕಾಶವಾಣಿಯವ್ರು ಹೇಳ್ತಾನೆ ಇರ್ತಾರಲ್ಲಪ್ಪ, ಹಂಗಾಗಿ ನಿಮ್ಮನೆಗೂ ಬಂದು ಬೀರೋಗಿದ್ದೆ. ಅಲ್ಲ ನೀನು ಜಾಸ್ತಿ ಬೀರಕ್ಕಲ್ಲ ಅಂತ ಅನ್ಬಿಟ್ಟು ಎಲ್ಲ ಮನೆಲ್ಲ ಇಟ್ಕೊಬಿಟ್ಟು ತಿನ್ಬಿಟ್ಟು ಗಂಟ್ಲ ಕಂಗ್ ಕಟ್ಟಿಸ್ಕೊ ಕೂತಿದ್ಯಾ? ನಂದ್ ಒಬ್ಳದೇ ಕಟ್ಟೈತೆ ಅನ್ಕೊಂಡಿದ್ಯಾ? ನಿಂದೇನ್ ಕಟ್ಟಿಲ್ವಾ? ಈಗ ಮೂಗಕ್ಕಂತ ಗಂಟಲ್ಲಕ್ಕ, ನಮ್ದು ಬೇಗ ಕಾಣಿಸ್ಕೊಳ್ತದೆ. ಅಲ್ಲಿ ನೋಡಲಿ, ನನಗೆ ಮೂಗು ನಿನಗೆ ಗಂಟ್ಲು ಅಂದ್ರೆ ಅಣ್ಣ ನಾ ಚೆನ್ನಾಗಿದ್ದೀನಿ ಅಂತ ಹೆಂಗಂತಾನೆ. ಶಂಕರಣ್ಣ, ಏನಪ್ಪ ಇಬ್ರು ದನಿ ಈ ತರ ಮಾಡ್ಕೊಂಡ್ ಬಂದಿದಾರಲ್ಲ? ಅಂದ್ರೆ ಅವಳು ಜಾಸ್ತಿ ಹೇಳ್ಬಿರಕ್ಕಲ್ಲ ನಾನು ಅಂತ ಕಡಿಮೆ ಮಾಡ್ಕೊಂಡಿದ್ಲಂತೆ, ಯಾರ ಮನೆಗೂ ಕೊಡ್ಲಂತ ಒಬ್ಳೆ ತಿನ್ಲಂತೆ, ಅದಕ್ಕೆ ಹಂಗಾಗೈತೆ. ನಾನು ಚಳಿ ಕಡಿಮೆ ಅಂತ ಅನ್ಬಿಟ್ಟು ಈಗ ದೊಡ್ಡವರಾಗಿದ್ದೀನಿ, ಬಟ್ಲು ತುಂಬಾ ತುಂಬಿಕೊಂಡು ವೀಣಕ್ಕ ಕೊಟ್ಟಾಗ ಒಂದ್ಸಲ, ಕೊಡದೇದಾಗ ಇನ್ನೊಂದ್ಸಲ ತುಂಬಿಕೊಂಡು ತುಂಬಿಕೊಂಡು ತಿಂದಿರ್ಬೇಕು. ಕಾಣಂಗ್ ಒಂದ್ಸಲ, ಕಾಣ್ದಿದಾಗ ಒಂದ್ಸಲ. ಅದೇ ಮತ್ತೆ ಹಿಂಗಲ್ಲ, ಇದು ವಿಚಾರ ಏನ್ ಗೊತ್ತಾಣೆ, ನಾನು ಚಳಿ ಸ್ವಲ್ಪ ಕಡಿಮೆ ಹಿಮ ಕಡಿಮೆ ಆಯ್ತು ಅಂತ ಅನ್ಬಿಟ್ಟು ಒಂದ್ ಸ್ವಲ್ಪ ಈ ಒತ್ತಾರ ಸ್ವಲ್ಪ ಬೇಗ ಹೋಗ್ಬಿಟ್ಟು ಒಂಚೂರು ಜಮೀನೆಲ್ಲ ಒಂಚೂರು ಉತ್ಕೊಳಕ್ ಆಯ್ತದೆ ಅಂತ ಅನ್ಬಿಟ್ಟು ಹೋದ್ನ ಒಂದ್ ಮೂರ್ ದಿನ, ಈ ಇಬ್ನಿ ಜಾಸ್ತಿ ಬಿದ್ಬಿಡ್ತು. ಇಬ್ನಿ ಅದ್ ಏನ್ ಈ ತರ ಬಿಡ್ತೈತಲ್ಲ ಶಂಕರಣ್ಣ, ನಾನು ನೋಡ್ತಾ ನೋಡ್ತಾ ಒಂದೊಂದ್ ದಿನ ಇರಕೆ ಇಲ್ಲ ಆಯ್ತಾ. ಒಂದೊಂದ್ ದಿನ 10 ಗಂಟೆ ಆದ್ರೂ ಏನ್ ಸುರಿತದೆ ಸುರಿತದೆ, ಒಳ್ಳೆ ಈ ಸಣ್ಣದಾಗ ಸೊನೆ ಮಳೆ ಬರ್ತದಲ್ಲ ಹಂಗ್ ಬಂದು ಮೈ ಕೈ ಎಲ್ಲ ಚೆಂಡಿ ಆಗೋಯ್ತದೆ. ಯಾವತ್ ನಾನು ಚೆನ್ನಾಗಿ ಟೊಪ್ಪಿ ಹಾಕೊಂಡು ಸ್ವೆಟರ್ ಹಾಕೊಂಡು ಮಫ್ಲರ್ ಕಟ್ಕೊಂಡು ಹೋಯ್ತೀನಿ, ಅವತ್ ಏನ್ ಇರಕ್ಕಿಲ್ಲ. ಇವತ್ ಏನ್ ಇರಕ್ಕಿಲ್ಲ, ಸುಮ್ನೆ ಯಾಕೆ ಸೆಕೆ ಮಾಡ್ಕೊಳ್ಳೋದು ಅಂತ ಹಂಗೆ ಹೋದ್ರೆ ಅವತ್ ನಾನು ಹಿಂಗಾಗಿ 3 ದಿನ ನೆನ್ನಪ್ಪ, ನೆಂದೆ ಅಂತಂದ್ರೆ ಈ ಹಿಮದಲ್ಲಿ ನೆಂದಿತ್ತು, ಹಂಗಾಗಿ ಹೊಸಿ ಶೀತ ಆಗ್ಬಿಟ್ಟಿತ್ತು ಅಷ್ಟೇ. ಆಮೇಲೆ ಏನೇ ಹೇಳು ಸಂಕರ್ಣ, ಇಬ್ನಿ ಅಂತ ಹೇಳಿದ ತಕ್ಷಣ ನಂಗೆ ಜ್ಞಾಪಕ ಆಯ್ತು, ಈ ಇಬ್ನಿ ಅವರೆಕಾಯಿ ಕುಸುಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಅವತ್ತು ಹೇಳ್ದವಳು ನೀನು, ಅವತ್ತು ಹೇಳ್ದವಳು ನೀನು, ಇನ್ನು ನೀನ್ ಬರೀ ನೆನಪಿಸ್ತಿದ್ದೆ ಹೊರತು ಬಾ ಕುಸ್ಕಿದೀನಿ ತಿನ್ನಿ ಅಂತ ಒಂದಿನ ಕರೀಲಿ ಆಚೆ ಕಾಣಿಸ್ಕೊಳ್ಳೇ ಇಲ್ಲ. ವೀಣಕ್ಕನ್ ಕೇಳಿದೆ, ಬರೀ ಕೆಂಪ್ಕೊಂಡ್ ಕೆಂಪ್ಕೊಂಡ್ ಆಚೆ ಹೋಯ್ತು ಅಂತ ಅಂದ್ರು ಗದ್ದೆ ತಕ. ನಾವೆಲ್ಲ ತಿಂದ್ವಪ್ಪ ವೀಣಕ್ಕ, ನಾವು ಎಲ್ಲ ಜಗಲಿ ಅದೇ. ಇನ್ನೇನು ಒಂದ್ ತಪ್ಪಲೆ ಇಟ್ಕೊತೀರಿ, ಎಂಚನ ಹೆಂಗಸರು ಸೇರ್ಕಂದ್ರೆ ಅರ್ಧ ಗಂಟೆ ಖಾಲಿ ಅದು ಅಲ್ವಾ? ನಮ್ದೆಲ್ಲ ಗಿಫ್ಟ್ ಬರಕಲ್ಲ. ಅದೇ ಹೆಂಗಸರು ಕುತ್ಕೊಂಡಾಗ ನಾವೆಲ್ಲ ಇಲ್ಲಿ ಕಾಣಿಸ್ತೀವಿ ಕೇಳಿಸ್ತೀವಿ ಅಲ್ವಾ? ನಮ್ಮನೆಲ್ಲ ಲೆಕ್ಕ ಇಟ್ಕೊಳಕಲ್ವಲ್ಲಪ್ಪ, ಲೆಕ್ಕ ಇಟ್ಕೊಂಡ್ರೆ ಅದೊಂಥರ ಆಯ್ತದೆ. ನಿಮ್ಗೂ ಮಳಗಿರ್ತೀವಲ್ವಾ, ಎಲ್ಲ ನಾವೇ ತಿಂತೀವ ಹೆಂಗಸರು. ಬರ್ತಾಳೆ ನಮ್ ಜೊತೆ ಮಾತಾಡಕ್ಕೆ ಇದ್ದಾಗ, ಆ ಟೈಮಲ್ಲಿ ನಮ್ದೇನ್ ಲೆಕ್ಕಕ್ಕೆ ಇರಕಲ್ಲ ಕೂಡ. ಹೌದೌದೌದು, ನೀವಿಬ್ರು ಸೇರ್ಕೊಂಡ್ರೆ ದೂರದಯ್ಯ ಮೀನಕ್ಕನ. ಅಲ್ಲ ದೂರದಿಲ್ಲ, ಇರೋ ವಿಚಾರ. ಈಗ ದೂರಕ್ಕೂ ಒಂದ್ ಪ್ರೀತಿ ವಿಶ್ವಾಸ ಇರ್ಬೇಕು, ಪ್ರೀತಿ ಇದ್ದರ ಮೇಲೆ ದೂರಕ್ಕಾಗದು. ಕಾಲರ್ ಏರ್ಸ್ಕೊಳ್ಳೋದು ಅಂತಾರಲ್ಲ, ಇವತ್ತು ನಾನು ಹಾಕ ಬಂದಿಲ್ಲ ನೋಡಿ, ಎಲ್ರು ದೂರಕ್ ಹಾಕಲ್ಲ. ಆಗ್ಲಿ ಹೇಳ್ತಿದ್ರಲ್ಲ ಶಂಕರಣ, ಇಬ್ಬನಿ ಬಾರಿ ಬಿಡ್ತೈತೆ ಅಂತ ಹೇಳ್ಬಿಟ್ಟು ಈಗ ಈ ವಿಜ್ಞಾನಿಗಳೆಲ್ಲ ಸೇರ್ಕೊಂಡು ಅದ ಇನ್ನೊಂದು ಎಂತದ ಒಂದ್ ಸಂಶೋಧನೆ ಮಾಡೋರಂತೆ. ಏನದು ನೀರು ಅಂತ ಅಂದ್ರೆ ಬರೀ ಭೂಮಿ ಮೇಲಲ್ಲ ಬರೀ ಮಾಡದಲ್ಲ ಅಂತ ಅಂದ್ರೆ ಮಾಡದಲ್ಲಿ ಬತ್ತದಲ್ಲ ಮಳೆ ಬತ್ತದೆ ಅಲ್ಲಿ ಮೇಲ್ಗಡೆ ಐತೆ ಅಂತ ಅನ್ಕೋತೀವಿ. ಬಂದಿದ್ದೆಲ್ಲ ಒಂದ್ ಕಡೆ ಕೆರೆಗೋ ಕಟ್ಟೆಗೋ ನದಿಗೆ ಇಲ್ಲಿ ಇರ್ತದೆ ಅಂತ ಅನ್ಕೋತೀವಲ್ಲ ಅದಷ್ಟೇ ಅಲ್ಲ ವಾತಾವರಣದಲ್ಲೂ ನೀರೈತೆ ಅಂತ ಹೇಳ್ಬಿಟ್ಟು ಸಂಶೋಧನೆ ಮಾಡ್ಬಿಟ್ರು. ಅಂದ್ರೆ ಈಗ ತಣ್ಣು ಗಾಳಿ ಬೀಸ್ತದಲ್ಲ ಅವಾಗ ನೀರು ನಮ್ಸಿರ್ತದೆ ಅಂತ ನೇರವಾಗಿ ಸಿಗೋದಿಲ್ಲ ನಮ್ಗೆ ನೋಡಕ್ ಸಿಗೋದಿಲ್ಲ ಕೈಗೆ ಸಿಗಕ್ಕಿಲ್ಲ ಅಲ್ಲಿ ಒಟ್ಟಿಗೆ ವಾತಾವರಣದಲ್ಲೂ ನೀರಿರ್ತದೆ ಅಂತ ಹೇಳ್ಬಿಟ್ಟು ಎಷ್ಟು ನೀರಿರ್ತದೆ ಅಂತ ಅಂದ್ರೆ ಮಾಡದಲ್ಲಿ ಭೂಮಿಲಿ ಎಷ್ಟಿರ್ತದ ಅಲ್ಲೂ ಅಷ್ಟೇ ಇರ್ತದೆ ಅಂತ ಹೇಳ್ಬಿಟ್ಟು ಹೊಸದಾಗ ಕಂಡು ಹಿಡಿದಿರೋದು ವಿಸ್ಮಯ ಅದು. ಅದಕ್ಕೆ ಈಗ ವಾತಾವರಣದಲ್ಲಿ ಇರೋ ಅಂತ ನೀರ್ನು ನಾವು ಬಳಕೆ ಮಾಡಬಹುದು ಹಿಡಿದಿಟ್ಕೋಬಹುದು ಅಂತ ಹೇಳ್ಬಿಟ್ಟು ಹೊಸ ಹೊಸ ಸಂಶೋಧನೆ ಮಾಡ್ತಾರೆ. ಬಹಳ ಒಳ್ಳೆ ವಿಚಾರ ನನಗೆ. ಮಳೆಗಾಲದಲ್ಲಿ ಅಷ್ಟೇ ಮಳೆಗಾಲದಲ್ಲಿ ಬಂದಾಗ ಎಲ್ಲ ನೀರೆಲ್ಲ ಹಿಂಗಿಸ್ಬೇಕು ಮಳೆ ನೀರು ಕೊಯ್ಲು ಮಾಡ್ಬೇಕು ಅದು ಇದು ಅಂತ ಹೇಳ್ತೀವಲ್ಲ ಅಲ್ಲ ಅಷ್ಟೇ ಅಲ್ಲ ವಾತಾವರಣದಲ್ಲೂ ಐತೆ ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ ನೀವು ಅಂತ ಅಂತ ಅಂದ್ರೆ ಇದನ್ನ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಳಕ್ ಹಾಕಲ್ಲ ಅಂತ ನಮ್ಮ ಮನೆ ಬಳಕೆಗೆ ಎಷ್ಟು ಬೇಕೋ ಅಷ್ಟ ಏನೇನೋ ಹೊಸದಾಗೆಲ್ಲ ಒಂದಷ್ಟು ಪರಿಕರಗಳನ್ನೆಲ್ಲ ಮಾಡ್ಬಿಟ್ಟವ್ರೆ. ಈ ಪ್ಲಾಸ್ಟಿಕ್ ಇರ್ತದಲ್ಲಪ್ಪ ಅದರದೇ ಒಂದು ಸ್ಪೆಷಲ್ ಪ್ಲಾಸ್ಟಿಕ್ ತರ ಮಾಡ್ಬಿಟ್ಟು ಈ ಬೋರ್ಡ್ ತರ ಕಟ್ಬಿಡೋದದ ಬೋರ್ಡ್ ತರ ಕಟ್ಬಿಟ್ಟು ಅದೇನೋ ಮಾಡತ್ರ ಕೆಳಗಡೆ ಅಲ್ಲಿ ಸಂಗ್ರಹ ಆಗ ನೀರಿರ್ತದಲ್ಲ ಗಾಳಿ ಬೀಸ್ತಾ ಸಂಗ್ರಹ ಆಗ್ತಾ ಹೋಗುತ್ತೆ ಅದೆಲ್ಲ ಕೆಳಗಡೆ ಇಳ್ಕೊಂಡು ಇಳ್ಕೊಂಡು ಬಂದು ಎಲ್ಲ ಒಂದು ಶೇಖರಣೆ ಆಗ್ಬೇಕು ಅದನ್ನ ನಾವ್ ಇಟ್ಕೊಂಡು ಬಳಕೆ ಮಾಡಬಹುದು ಅನ್ನೋ ತರದ ಕಂಡು ಹಿಡಿದವ್ರೆ. ಇದ್ರ ಬಗ್ಗೆ ಇನ್ನು ಸಿಕ್ಕಾಪಟ್ಟೆ ಸಂಶೋಧನೆ ಐತೈತೆ. ಸಂಶೋಧನೆ ಮಾಡಿ ಇದನ್ನ ಇನ್ನು ಹೆಂಗ್ ಜಾಸ್ತಿ ಹಾರ್ವೆಸ್ಟ್ ಮಾಡೋದು ಯಾವ ತರ ಬಳಕೆ ಮಾಡೋದು ಇದ್ ನಾವು ಸಂಗ್ರಹ ಮಾಡ್ತಾ ಇದೀವಿ ಇದು ಕುಡಿಯಕ್ಕಾಗ್ಲಿ ಮನೆ ಬಳಕೆಗಾಗ್ಲಿ ಕೃಷಿಗಾಗ್ಲಿ ಯೋಗ್ಯವೋ ಇಲ್ವೋ ಅನ್ನೋ ಅಂತದ್ದು ಈ ತರದೆಲ್ಲ ಭಯಂಕರ ನಡೀತೈತೆ. ಆರ್ಡರ್ ಮಾಡ್ಲಿ ಬಿಡು ನಮ್ಗೇನ ಅದ್ರ ಬಗ್ಗೆ ನಾವಾಗ ತಲೆ ಕೆಡ್ಸ್ಕೋಬೇಕು ಅಲ್ಲ ತಲೆ ಕೆಡ್ಸ್ಕೊಳ್ದೋನಕ್ಕಿಂತ ಈಗ ನಿಮ್ ಕಂಡ್ರೆ ನನ್ಗೆ ಒಂದ್ ಕಡೆ ಖುಷಿ ಆಯ್ತದ ಒಂದ್ ಕಡೆ ಸಿಟ್ಬತ್ತದಪ್ಪ. ಯಾಕಪ್ಪ ಈಗ ನೀನು ಪ್ಯಾಟೆ ಸುತ್ತೈತೆ ಹಿಂಗೆಲ್ಲ ತಿಳ್ಕೊಬತ್ತಿಯ ಈಗಾಗ್ಲೇ ನೋಡು ಒಂಚೂರು ಹೇಳ್ದೆ ಮತ್ತಿನ್ನು ಸಂಶೋಧನೆ ಮಾಡ್ತಾವ್ರಿಂದ ಸುಮ್ನೆ ಬಿಟ್ಟೆ ಅತ್ಲಗೆ ಅಲ್ಲ ನನಗೆ ಗೊತ್ತಿರ್ಬೇಕಲ್ಲ ಹೇಳಕ್ಕೆ ಏನ್ ಹೇಳ್ತಾ ಇದ್ದೆ ಅಣ್ಣ ಅಂದ್ರೆ ಈಗ ನಾವೆಲ್ಲ ಮನೆಯಲ್ಲಿ ಅಡ್ಗೆ ಬೇಯಿಸಾಕ್ತಿವಿ ಅಲ್ವಾ ಈ ಸಂಶೋಧನೆ ಎಲ್ಲ ಫುಲ್ ಕಲ್ತ್ಕ ಬಂದ್ಮೇಲೆ ನಮಗೂ ಕಲ್ಸ್ಕೊಡುತ್ತಾ ಅವಾಗ ನೀರನ್ನು ನಾವೇ ಉತ್ಪಾದನೆ ಮಾಡ್ಬೋದು. ತರಕಾರಿ ಅಕ್ಕಿ ಬೆಳೆ ಅಷ್ಟೇ ಅಲ್ಲ ನೀರನ್ನು ನಾವೇ ಉತ್ಪಾದನೆ ಮಾಡ್ಕೊಂಡು ನಾವೇ ಬಳಕೆ ಮಾಡ್ಕೋಬಹುದು. ಆಡ್ ಬತ್ತದಲ್ಲ ಹಂಗೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ನೋಡಿ ಎಲ್ಲ ಕಡೆನು ನಾವೇ ಅಲ್ಲ ನೀನು ಹೆಣ್ಮಕ್ಳು ಬೇಡ ನೀನ್ ಹೆಣ್ಣೆ ಸತ್ರಾಂಗ ಕಂದ್ಬಿಡು ಕಷ್ಟಪಟ್ಟು ಅಲ್ಲಿ ಬಂದು ಹೇಳೋದು ಕೂತ್ಕೊಂಡ್ಬಿಡೋಣ ಕೂತ್ಜಾಗ್ದಲ್ಲೇ ತಾಕತ್ ಬಿಡಪ್ಪ ನಮ್ ಮೀನಕ್ಕಂಗೆ ಕೇಳಿಲ್ವಾ ಹೆಣ್ ಮಕ್ಳೇ ಬೇಡ ಬಿಟ್ರೆ ಏನ್ ಬೇಕ ಪ್ರಪಂಚನ ತರಿಸ್ಬಿಡ್ತಾಳೆ. ಅಯ್ಯೋ ತರ್ಸದ ಈಗ ಆಮೇಲೆ ನಿಂಗೆ ಇನ್ನೊಂದ್ ವಿಷಯ ಗೊತ್ತಾ ಇವ್ಯ ಹೊಸ ವರ್ಷದಿಂದವ ಮೀನಕ್ಕ ಪ್ಯಾಟೆ ಕಡೆಗೆ ಹೋಯ್ತಿಲ್ಲ ಹೋಯ್ತಲ್ಲ ಯಾಕೆ ಅಂದ್ರೆ ಬ್ಯಾಂಕಿಗೆ ಹೋಗೋದು ಬರದಲ್ಲ ಗೊತ್ತಾಗೋಯ್ತಲ್ಲ ನೀ ಹೇಳ್ದಂಗೆ ಮೊದ್ಲು ಸಣ್ಣದೊಂದು ಫೋನ್ ಇಟ್ಕೊಂಡಿದ್ಲು ಈಗ ಕೈಯಲ್ಲಿ ಬರೀ ಬೆರಳಲ್ಲಿ ಹಿಂಗ್ ಆಡಿಸ್ತಾಳೆ ಅದ್ರಲ್ಲ ದುಡ್ಡು ಕಟ್ಟೋದು ಅದ್ರಲ್ಲ ದುಡ್ಡು ತಗೊಳ್ಳೋದು ಎಲ್ಲ ಮಾಡೋದು ಕಲ್ತ್ಕೊಬಿಟ್ಟವಳಲ್ಲ ಫುಲ್ ಡಿಜಿಟಲ್ ಆಗ್ಬಿಟ್ಲಿಕ್ಕ ಇನ್ನ ಡಿ ಮೀನಕ್ಕ ಅಂತ ಅನ್ನೋದು ಡಿಜಿಟಲ್ ಮೀನಕ್ಕ ಅಂತ ಅದೇ ಈಗ ಈಗ ನೋಡಪ್ಪ ಪ್ಯಾಟ್ಗೆ ಹೋಗ್ಬೇಕು ಅಂತ ಅಂದ್ರೆ ಬೆಳಗ್ಗೆಲ್ಲ ಹೊತ್ತರಲ್ಲೇ ಎದ್ದು ಕೆಲಸ ಎಲ್ಲ ಮಾಡ್ಬೇಕ ಮಧ್ಯಾಹ್ನ ಕಡಿಗೆ ಮಾಡಿಡ್ಬೇಕ ಅವೆಲ್ಲ ಯಾಕ್ಬೇಕು ಅಲ್ವಾ ಕೂತ್ಕಂಟವಲ್ಲ ಮಾಡೋದು ಹಂಗ ಎಲ್ಲ ಬ್ಯಾಂಕಿಂಗ್ ಏನ ಇಡೀ ವಿಶ್ವವೇ ನಮ್ಮ ಬೆರಳು ಅಂತ ಅಂತಾರಲ್ಲ ಅದು ಮೀನಕ್ಕ ಅದನ್ನ ತೋರಿಸ್ತವಳೆ ನಾನು ಇಷ್ಟು ಫುಲ್ ಅಪ್ಡೇಟ್ ಆಗಿದ್ದೇವಿಗಳ ನೀವು ಆಗಿ ಅಂತ ಹೇಳ್ಬಿಟ್ಟು ಇಬ್ರು ಊರಿಗೆ ಮುಂಚೆ ಆಗಿದ್ದು ಮೀನಕ್ಕೂ ಗುಸಿ ಹೇಳ್ಕೊಡೋಣ ಅಂತ ಬರ್ಲಿಲ್ಲ ಇಬ್ರಿಗೂ ಒಡೆದ್ ಹೇಳಕ್ಕಲ್ಲ ಅವಳವೆಲ್ಲ ಎಲ್ಲ ಒಳಗಡೆ ನಿಂತ್ಕೊಂಡಿರ್ತಾಳೆ ಒಳಗಡೆ ನೋಡ್ ನಾನು ಹಿಂಗಿದೀನಿ ಅಂತ ತೋರಿಸ್ತಾಳೆ ಅಷ್ಟೇ ನಾವು ನಮಗ್ ನಾವೇ ಅರ್ಥ ಮಾಡ್ಕೊಂಡು ಮೀನಕ್ಕೆ ಇಷ್ಟು ಅಪ್ಡೇಟ್ ಆಗ್ಬಿಡ ನಾವು ಆಗ್ಬೇಕು ಅರ್ಥ ಮಾಡ್ಕೊಂಡು ನಾವೇ ತಗೋಬೇಕು. ನಾನು ಅಂತೂ ಸುಮಾರು ಸಲ ಯೋಚನೆ ಮಾಡೋದು ಎಲ್ಲಿ ಪೇಟಗಡೆಗೆ ಹೋಯ್ತಾವಳ ಇಲ್ವೋ ಕಾಣಕ್ಕೆ ಇಲ್ವಲ್ಲ ಯಾವಾಗ್ಲಾರು ಅಪರೂಪಕ್ಕೆ ಹೊರಗಡೆ ಬತ್ತಾಳಲ್ಲ ಅಂತ ಅನ್ನೋದು ಯಾವಾಗ ನೋಡ್ರಿ ಸಣ್ಣ ಸೈಡ್ ಒಂದು ಬ್ಯಾಗ್ನ ತಕ್ಕಂದವಳೆ ಒಳ್ಳೆ ಸಿಟಿ ಹೆಣ್ಮಕ್ಳು ಹಾಕತ್ತಲ್ಲ ಹಂಗೆ ನಾನು ಇನ್ನೇನು ಎಲ್ಲ ಅಡಿಕೆ ತಿನ್ನಕ್ಕಿಲ್ಲ ಏನಲ್ಲಿ ಸಣ್ಣದೇ ಆಗ್ತಿದ್ ಬ್ಯಾಗು ಅಂತ ನೋಡಿದ್ರೆ ಇದು ಡಿ ಮೀನಕ್ಕೊಂದು ಕತೆ. ನೋಡವ ಮೀನಕ್ಕ ನೀನು ಎಲ್ಲಾದ್ರೂ ಮಾಡುದಾನೆ ಬೇಡ ಅಂತ ಹೇಳೋದಿಲ್ಲ ಆದ್ರೆ ಸ್ವಲ್ಪ ಇತಿಮಿತಿ ಇರ್ಲಿ. ಇತಿಮಿತಿ ಅಂದ್ರೆ ನೀನ್ ಹಗಲು ರಾತ್ರಿ ಎಲ್ಲ ಕೂತ್ಕೊಂಡು ನೋಡ್ಕೊಳ್ಳೋದು ಅಕೌಂಟ್ ಅಲ್ಲಿ ದುಡ್ಡು ಎಷ್ಟೈತೆ ಅಂತ ಪದೇ ಪದೇ ಚೆಕ್ ಮಾಡೋದು ಈ ತರದವೆಲ್ಲ ಮಾಡಕೋಬೇಡ. ಇದೈತಲ್ಲ ಇದೆ ಸ್ಮಾರ್ಟ್ ಫೋನ್ ಅಂತ ಕರೀತಾರಲ್ಲ ಇದು ಬಾರಿ ಇವತ್ತು ತೊಂದರೆ ಕೊಡ್ತಾ ಇದೆ ಜನಕ್ಕೆ. ಯಾಕೆ ಅಂತ ಅಂದ್ರೆ ಕತ್ತ ಬಗ್ಗಿಸ್ಕೊಂಡು ಅದು ಒಂಥರ ಈ ಮೂಳೆನೆ ಸ್ವಲ್ಪ ಬೇರೆ ತರ ಆಯ್ತೈತೆ ನಮ್ ಬೆನ್ಮೂಳೆ ಇರ್ತದಲ್ಲ ಸ್ಟ್ರೈಟ್ ಆಗಿರ್ಬೇಕು ಅದು ಅದೇ ಬೇರೆ ತರ ಸ್ವರೂಪ ತಗತೈತೆ ಅಂತ ಅದು ಕುತ್ಕೆಯಿಂದ ಕೆಳಗಡೆ ಪೂರ್ತಿ ನಾವು ಮೊಬೈಲ್ ನ ಕತ್ ಬಗ್ಸಿ ನೋಡಿ ನೋಡಿ ನೋಡಿ ನೋಡಿ ಆರೋಗ್ಯ ಹಾಳಾಗ್ತದೆ ಕಣ್ಣು ಯಾಕೆಂತಂದ್ರೆ ಬೆಳಕ್ ಜಾಸ್ತಿ ಇರ್ತದಲ್ಲಪ್ಪ, ಅದು ಕಣ್ಣಿಗೆ ಹೊಡೆಯಕ್ ಶುರು ಮಾಡ್ತದೆ. ಆಮೇಲೆ ಈ ಕಿರಣಗಳು ಎಂತವ ಇರ್ತಾವಲ್ಲ, ವೇವ್ ಅಂತ ಕರಿತೀವಲ್ಲ, ಅವೆಲ್ಲ ಬತ್ತಾ ಇರ್ತಾವ. ಅದಕ್ಕೆ ಅವು ಬಂದವೇನ್ ಬರೀ ಅದು ಸೀದಾ ಸೀದಾ ಮೊಬೈಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ಲಿಲ್ಲ, ಅವು ನಮ್ ಕಣ್ಗೂ ತೊಂದರೆ ಮಾಡ್ಬೋದು, ಕಿವಿಗೂ ತೊಂದರೆ ಮಾಡ್ಬೋದು, ಬಾಯಿಗೂ ತೊಂದರೆ ಮಾಡ್ಬೋದು. ಒಟ್ಟಿಗೆ ನಮ್ದು ಹೆಂಗೆ ಅಂತ ಅಂದ್ರೆ ಅವಕ್ಕೆಲ್ಲ ಹೊಂದ್ಕೊಳ ಅಂತದ್ದ ಹಂಗೆ. ಇದು ಸ್ವಲ್ಪ ಎಚ್ಚರಿಕೆ ಮಾತು ಹೇಳ್ತಿದ್ದೀನಿ, ಯಾಕೆ ಅಂತ ಅಂದ್ರೆ ಮೀನಕ್ಕ ನಿನ್ ನೋಡಿ ನಾಳೆ ದಿವಸ ನಿನ್ ಮಕ್ಳು ಅದನ್ನ ಕೆಲಸ ಮಾಡ್ತಾರೆ. ಅಲ್ಲ ಮಕ್ಳಿಗಿಂತ ಮೊದಲು ಇವ್ರದ್ದು ಕಮಿಟಿ ಐತಲ್ಲ, ಸಂಘ ಐತಲ್ಲ, ಒಂದ್ ಎಂಟ ಜನ ಹೆಂಗಸರ ಅವ್ರಲ್ಲ, ಎಲ್ರಿಗೂ ಕಲ್ಸ್ಕೊಟ್ಬಿಟ್ಟಳ. ಆಮೇಲೆ ಕಮಿಟಿ ಅಂದ ತಕ್ಷಣ ಜಪ್ತಿ ಆಯ್ತು ನಮ್ಗೆ. ಆಶಾ ಕಾರ್ಯಕರ್ತೆಯವ್ರು ಬರ್ತಾರಲ್ಲಪ್ಪ, ಅವರು ನಮಗೆ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟು ಹಿಂಗೆ ಮನೇಲೇ ಇದ್ದು ಹಿಂಗೆ ಬಳಕೆ ಮಾಡ್ಕೋಬೇಕು ಮೊಬೈಲ್ನ, ಆತರ ಎಲ್ಲ ಹೇಳ್ಕೊಟ್ರು ಸಂಘದಲ್ಲಿ. ಎಲ್ಲ ಹೆಣ್ಮಕ್ಳಿಗೂ ಬರ್ತದೆ, ಬರುತ್ತೆ, ಎಲ್ರಿಗೂ ಬರುತ್ತೆ. ಈಗ ಹಣೆ ಹೇಳಿತೇನು ಅಂದ್ರೆ ನಮ್ಮ ಆರೋಗ್ಯ ನಮ್ ಕೈಲೈತೆ, ನಾವು ಕೈಯಲ್ಲಿ ಇರೋದ್ರ ಮೊಬೈಲ್ ನೋಡೋದು ಆರೋಗ್ಯ ಹಾಳು ಮಾಡ್ಕೋಬೇಕು, ಎಚ್ಚರಿಕೆಯಿಂದ ಇರುವಂತ ಒಂದು ಸೂಕ್ಷ್ಮ ಸೂಕ್ಷ್ಮ ಹೇಳ್ಕೊಟ್ಟವ್ರೆ ಮೊಬೈಲ್ನ. ಈಗ ಅಣ್ಣಯ್ಯ ಒಂದ್ ಸೂಕ್ಷ್ಮ ಹೇಳ್ತು ಹಂಗೆ, ದಿಮ್ತ ಸೀಲಿ ಎಲ್ಲ ಇಟ್ಕೋಬಲ್ಕತ್ತಾರ, ಹಂಗೆಲ್ಲ ಇಟ್ಕೋಬಾರ್ದು, ದೂರ ಇಡ್ಬೇಕು, ರಾತ್ರಿ ಇಡೀ ಚಾರ್ಜಿಗ್ ಬಿಟ್ಬಿಟ್ಟು ಮಲ್ಕೋಬಾರ್ದು, ಯಾವಾಗ ಬೇಕು ಹಿತಮಿತವಾಗಿ ಬಳಕೆ ಮಾಡ್ಕೋಬೇಕು, ಅದೆಲ್ಲ ಹೇಳ್ಕೊಂಡು ನೋಡಿ. ಎಲ್ಲ ಹಣೆ ಆಗ್ಲೇ ಕರೆಕ್ಟ್ ಆಗಿ ಹೇಳ್ದ, ಎಲ್ಲ ಒಳಗ್ ಇಟ್ಕೊಂಡಿರ್ತೀಯ, ತಿಳ್ಕೊಂಡಿರ್ತೀಯ, ಯಾರು ಮಾತಾಡಕಲ್ಲ ನೀನು. ಈ ವಿದೇಶದಲ್ಲೆಲ್ಲ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಶಂಕರಣ್ಣ, ಈಗ ಇವೆಲ್ಲ ಮೊಬೈಲ್ ಫೋನ್ ಜಾಸ್ತಿ ಅಲ್ಲ, ಆಮೇಲೆ ಅವರು ಕೆಲಸ ಎಲ್ಲ ಕೇಮ್ ಎಲ್ಲ ಇದ್ರಲ್ಲೇ ಅಂತೆ, ಮೊಬೈಲ್ ಮೊಬೈಲ್ ಅಲ್ಲ ಏನು ಬಗ್ಗು ಏಳು ಮಾಡಿ ಎಂತದೂ ಇಲ್ಲ, ಬಗ್ಗದು ಫೋನ್ ಅಲ್ಲ, ಅವ್ರು ಹೊಡೋದು ಫೋನ್ ಅಲ್ಲ, ಕಳಿಸೋದು ಫೋನ್ ಅಲ್ಲ, ತರ್ಸೋದು ಫೋನ್ ಅಲ್ಲ, ಹಿಂಗಾಗ್ಬಿಟ್ಟು ಎಲ್ಲಂದ್ರೆ ಅಲ್ಲಿ ಹಿಡ್ಕೊಳ್ಳದಂತೆ ಹಿಂಗ ಕೈ ಹಿಂಗ ಅಂತ ಒಟ್ಟಿಗೆ ಹಿಂಗ ಅದು ಇದು ಮಾಡ್ತಾ ಇರೋದು ಇಡ್ತಾ ಇರೋದು ಯಾವಾಗ್ಲು, ಅದು ಆಕ್ಸಿಡೆಂಟ್ ಗಳೆಲ್ಲ ಜಾಸ್ತಿ ಆಗ್ಬಿಟ್ಟು. ಕೆಳಗಡೆಯಲ್ಲಿ ಏನ್ ಗುಂಡೆ ಐತ ನೋಡಂಗಿಲ್ಲೈತ ನೋಡಂಗಿಲ್ಲ, ಈ ತಿಕ್ಕದು ತಿಕ್ಕದು ಇದೇನೋ ನೋಡೋದು, ನೋಡ್ಕೊಂಡು ನೋಡ್ಕೊಂಡು ಹೋಗುದು, ಆಕ್ಸಿಡೆಂಟ್ ಗಳು ಜಾಸ್ತಿ ಆಗ್ಬಿಟ್ಟು. ಈಗ ಅದಕ್ಕೆ ಅಲ್ಲೊಂದು ಹೊಸ ಸಿಸ್ಟಮ್ ಮಾಡೋರಂತೆ, ಈಗ ನಿನ್ನ ಹತ್ರ ಮೊಬೈಲ್ ಇತ್ತು ಅಂತ ಅಂದ್ರೆ ನನ್ನಂತ ಒಬ್ಬ ನೀನ್ ಹಿಡ್ಕೊಂಡು ಕರ್ಕೊಂಡು ಹೋಗುದು. ಯಾರ ಹತ್ರ ಮೊಬೈಲ್ ಇರಕ್ಕಲ್ಲ ಅವನಿಗೆ ಸಹಪಾಠಿ, ಅದು ಕೆಲ್ಸವೇ ಈಗ ಹೊಸದಾಗಿ ಆಫೀಸ್ ಒಳಗೆ ಇರ್ತೀಯಪ್ಪ, ಆಫೀಸಿಂದ ಹೊರಡಿಗೆ ಬತ್ತೀಯ, ನಿನ್ನೆಲ್ಲ ಈಗ ಊಟ ಮಾಡಕ್ ಹೋಗ್ಬೇಕು, ಒಂದು ರೆಸ್ಟೋರೆಂಟ್ ಹೋಟ್ಲಿಗೆ ಹೋಗ್ಬೇಕು, ಇಲ್ಲಿಂದ ಅಲ್ಲಿಗೆ ಹೋಗ್ರು ನೀನ್ ಸುಮ್ನೆ ಹೋಗ್ತಿಲ್ವಲ್ಲ, ಮೊಬೈಲ್ ಹಿಡ್ಕೊಂಡು ಹೋಗ್ತೀಯಲ್ಲ, ನಾನು ಅಲ್ಲಿ ಇರ್ತೀನಿ ಹೊರಗಡೆ ಜೊತೆ ಕರ್ಕೊಂಡೋಗಿ, ಹಿಡ್ಕೊಂಡು ಹೋಗೋದು ನೀನ್ ಹಿಡ್ಕೊಳ್ಳೋದು ಕರೆಕ್ಟ್ ಆಗಿ ಕರ್ಕೊಂಡು ಹೋಗೋದು ಅಂದ್ರೆ ಊರ್ಗೋಲಿದ್ದಂಗೆ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಮತ್ತೆ ವಾಪಸ್ ಕರ್ಕೊಂಡ್ಬರೋದು ಆಯ್ತಾ. ಆಮೇಲೆ ಆಫೀಸ್ ಮುಗಿದ್ಮೇಲೆ ಅವ್ನ್ ಮನೆ ಕಳಿಸ್ಬೇಕಲ್ಲ, ಅವ್ನ್ ಕಾರ್ ಎಲ್ಲಿ ನಿಲ್ಸಿರ್ತಾನ ಅಲ್ಲಿ ಗಂಟ ನಿಲ್ಸಿರ್ತಾನ ಅಲ್ಲಿ ಗಂಟ ಕರ್ಕೊಂಡು ಹೋಗೋದು, ಅದಕ್ಕೆ ಅವ್ರಿಗೆ ಸಂಬಳನು ಕೊಡ್ತಾರೆ. ಇದು ಇದು ಸಿಕ್ಕಾಪಟ್ಟೆ ಡಿಜಿಟಲ್, ಇದು ಸಂಬಳ ಕೊಡ್ತಾರೆ ಅವ್ರಿಗೆ. ಈಗ ಅವನೊಂದ್ ತಿಂಗಳಲ್ಲಿ ಇಷ್ಟ ಸರಿ ಕರ್ಕೊಂಡು ಹೋಗಿ ಇಷ್ಟು ಕರ್ಕೊಂಡ್ ಬಂದ್ ಬಿಟ್ಟ ಅಂತ ಅಂದ್ರೆ ಇಷ್ಟು ಅಂತ ಹೇಳ್ಬಿಟ್ಟು ಅವ್ನು ಕರ್ಕೊಂಡೋಗೋನೆ ಮೊಬೈಲ್ ನೋಡೋದಾದ್ರೆ ಆತರ ಇರಕ್ಕಿಲ್ವೇನ ಅಲ್ವಾ, ಮೊಬೈಲ್ ಇರಕ್ಕಿಲ್ವಲ್ಲ ಕೆಲಸ ಮೊಬೈಲ್ ಕೆಲಸ ಆಯ್ತಾ. ಹಂಗೆ ಮೀನಕ್ಕಂಗೆ ನಾನು ಅಥವಾ ನೀನು ಯಾರು ಬೇಕಾಗ್ಬೋದು, ಇಬ್ರು ಬೇಕು ಅವಳಿಗೆ, ಇಬ್ರು ಎಡಗೈ ಬಲಗೈ ಇದ್ದಂಗಲ್ಲ ಬರೋ, ಹಂಗಾಗಿ ಇಬ್ರು ಬೇಕು ಅವಳಿಗೆ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ವಿಚಾರ ನಿನಗೆ ಹೇಳೋಣಂತಿದೆ ಅಣ್ಣ, ಈಗ ಮೀನಕ್ಕನೆಯ ಬರೀ ಮೊಬೈಲ್ ಒಂದೇ ಅಲ್ಲ, ಮೊದ್ಲು ಒಂದು ಪೆಟ್ಟಿಗೆ ತರೋದಿತ್ತು ಒಂದು ಟಿವಿ, ಈಗ ಹೋದ್ರೆ ಆ ಮೂಲೆಯಲ್ಲಿ ಆ ಟೇಬಲ್ ಇಲ್ಲ ಡಬ್ಬು ಇಲ್ಲ, ಗೋಡೆಗೆ ಅಂಟಿಸ್ಬಿಟ್ಟವಳೆ. ನಾನ್ ಕೇಳಿದ್ರೆ ಹೊಸ ವರ್ಷದಲ್ಲಿ ತಂದೆ ನೀನ್ ನೋಡ್ಲೇ ಅಲ್ವಾ, ಯಾಕೆ ಮನೆ ಕಡೆ ಬಂದೇ ಅಲ್ವಲ್ಲ ಅಂತಂತವಳೆ. ಅಲ್ಲಿ ನೋಡು ಮೊಬೈಲ್ದು ಬೆಳಕ್ ಜಾಸ್ತಿ ಆಯ್ತು, ಆ ಟಿವಿದು ಬೆಳಕ್ ಜಾಸ್ತಿ ಆಯ್ತು, ಮನೆ ಒಳಗಡೆ ಇವಳು ಬೆಳಕೆ ಹಾಕಕ್ಕಲ್ಲಪ್ಪ ಲೈಟ್ ಕನ್ನಡಕನು ಬಂತು ಮೀನಕ್ಕೆ. ಇವತ್ತು ನಾನು ಹೇಳಲಿಲ್ವಾ ಇದಕ್ಕೆ ಅಣ್ಣ, ಆಗ್ಲೇ ಸೂಕ್ಷ್ಮ ಹೇಳ್ತೇನೆ ಹೇಳು, ನಾವು ಯಾವ್ದನ್ನ ಎಷ್ಟು ಬಳಸ್ಬೇಕು ಅಷ್ಟೇ ಬಳಸ್ಬೇಕು, ಮುಖ್ಯವಾಗಿ ಕಣ್ಣು, ಎರಡನೇದು ಬೆನ್ನು, ಅವೆರಡು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನಮ್ ಕೈ ಸರಿ ಹೋಯ್ತದೆ. ಅದಕ್ಕೆ ಕನ್ನಡಕ ನೋಡಿ ಏನು ಹೇಳ್ತಿಲ್ವಲ್ಲ ಇಬ್ರುವೆ ಅನ್ಕೊಂಡಿದ್ದೆ. ಅಲ್ಲ ಅದು ಹಣೆಯ ಆಗ್ಲಿಂದ ನಿನ್ ಯಾಕೆ ಗಮನಿಸಿ ಹೇಳ್ತಾವನೆ ಅಂತಂದ್ರೆ, ನೀನೆಲ್ಲ ಒಳಗೆ ಇಟ್ಕೊಂಡಿರ್ತೀಯಲ್ಲ ಅದಕ್ಕೆ. ಹಂಗಾಗಿ ಈಗ ಆಮೇಲೆ ಹಣೆಯ ನೋಡು, ನೀನು ಎಷ್ಟೋ ಸಲ ನನಗೆ ಹೇಳ್ಬೇಕಾದ್ರೆ ಕೆಲವೊಂದ್ಸಲ ಅಡ್ವಾನ್ಸ್ ಆಗಿ ಹೇಳಕ್ಕಲ್ಲ, ಅದೇ ಬಹಳ ಬೇಜಾರಾಗದ್ ನನಗೆ. ನಾನು ಈಗ ಒಂದು 15 ದಿನ ತಿಂಗಳಲ್ಲಿ ಹೇಳಿದ್ದೆ, ಈ ಸಲ ನೆಲ್ಗಡ್ಲೆ ಹಾಕದ ಅಥವಾ ಸೊಪ್ಪಿನ ಕಡ್ಲೆ ಹಾಕೋದು ಅಂತವ. ನಾನು ಈ ಕಳೆದವಾರದಲ್ಲಿ ಪೇಟೆ ಕಡೆ ಹೋಗಿದ್ನಲ್ಲ, ನಿನ್ ಮೇಲೆ ಒಸಿ ಸಿಟ್ಟು ಬರ್ಲಿಲ್ಲ ನನಗೆ. ಆಗ್ಲೆಲ್ಲ ಮಾರುಕಟ್ಟೆಗೆ ಬಂದಾಗ್ಲೇ ಮಾರ್ತಾನೆ ಅವರೇ ಸೊಪ್ಪು ಕಡ್ಲೆ ಗಿಡವ, ನಾನು ಹಾಕೋದು ಹಾಕೋದು ಅಂತಂದ್ರೆ ನನಗೆ ನೀನು ಹೇಳದ್ರೆ ಸ್ವಲ್ಪ ಬೇಗ ಹೇಳಪ್ಪ. ಅವಾಗ್ಲೇ ಹೇಳಿದ್ನಲ್ಲಪ್ಪ ನಾನು, ಭತ್ತ ಕುಯ್ವಾಗ್ಲೇ ಹೇಳಿದ್ನಲ್ವಾ, ಭತ್ತ ಕುಯ್ತಾ ಇದ್ದೀನಿ, ಭತ್ತ ಕುಯ್ದು ಎರಡಕ್ಕೆ ಹೊಡೆಸ್ಬಿಟ್ಟು ನಾನು ಕಡ್ಲೆನೆ ಹಾಕೋದು ಅಂತ ಹೇಳಿದ್ನಲ್ವಾ, ಹಾಕೋದು ಅಂತ ಹೇಳ್ಬಿಟ್ಟು ತಂದು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ದ. ಈ ಕಡೆ ಕಡ್ಲೆನು ಕೊಡ್ಲಿಲ್ಲ, ಸ್ವಲ್ಪ ಕಡ್ಲೆ ನಾನು ಮಾರೋದನ್ನ ನೋಡ್ಕೊ ಬರಂಗ್ ಬೇಜಾರು ಮಾಡ್ಬಿಟ್ಟ. ಇಲ್ಲ ಹಂಗೇನ್ ಹಾಕಲ್ಲ, ನೀನ್ ನಾನು ಕೊಡ್ಲಿಲ್ಲ ಅಂತ ಹೊಲ ಹಂಗೆ ಬಿಟ್ಕೊಂಡಿದ್ದೀನಿ ನೀನು. ಅಲ್ಲ ಮತ್ತೆ ಈ ಸಲ ಹಾಕ್ಬೇಕು ಅನ್ಕಂದಿದ್ದು, ನೀನ್ ಯೋಚನೆ ಮಾಡ್ಕೋಬೇಡ, ನಿನ್ ಕಡ್ಲೆ ಕಾಳು ವರ್ಷಕ್ಕೆ ಎಷ್ಟು ಬೇಕು ಅಷ್ಟು ನಾನು ಕೊಡ್ತೀನಿ ಆಯ್ತಾ, ದುಡ್ಡು ಕಾಸು ಏನು ಬೇಡ, ಸೊಪ್ಪು ಕಡ್ಲೆ ಬೇಕಾ ತಗೊಂಡೋಗು ಆಯ್ತಾ, ಆಮೇಲೆ ಇನ್ನೊಂದು 15 ದಿವಸ ಬಿಟ್ಕೊಂಡು 20 ದಿವಸ ಬಿಟ್ಕೊಂಡು ಹಾಕಿದ್ನಲ್ಲ ಅದು ಎಲ್ಲ ಸೊಪ್ಪು ಬಂದೈತೆ. ಸೊಪ್ಪು ಬೇಕಾರೆ ನಿಮ್ ಮನೆ ಕರ್ಕೊಂಡ್ ಹೋಗ್ಬಿಟ್ಟು ಮುರ್ಕೊಂಡು ಹೋಗು, ಯಾಕೆ ಅಂತ ಕಡಲೆ ಸೊಪ್ಪು ಇರ್ತದಲ್ಲ ಬಾರಿ ಒಳ್ಳೇದದು. ಅಲ್ಲ ನೀನ್ ಹೇಳೋದು ಒಳ್ಳೇದು, ನಾನು ಹೊಸಿ ಹಿಂಗೆ ಮಾರಾಟ ಮಾಡಿ ಇವನ್ 4 ಕಾಸು ಕೈಗೆ ಆಗದಲ್ಲ ಅಂತ ಅನ್ಕೊಂಡಂಗ ಅಂದೆ ಅಷ್ಟೇ. ಅಲ್ಲ ಈಗ ಹಾಕಿದಿಲ್ಲ ಅದ್ರಲ್ಲೇ ಬರ್ತದ ಬಿಡಪ್ಪ. ಅಲ್ಲ ಅದು ಬರದಾರ ತಗ ಅಲ್ಲಿ ಮಾರ್ಚ್ ಕೊನೆಗೆ ಏಪ್ರಿಲ್ ಬರ್ತದೆ, ಆಚೆಗೆ 1 ತಿಂಗಳು ಮಾರಾಟ ಮಾಡಕ್ ಆಯ್ತದ? ಹೆಸರುಕಾಳು, ಹೆಸರುಕಾಳು ಹಾಕಿದ್ಯಲ್ಲ ಅದ್ರಲ್ಲೇ ಒಳ್ಳೆ ದುಡ್ಡು ಆಯ್ತದೆ ಬಿಡು. ಹೆಸರುಕಾಳು ಯಾಕೆ ಅಂತಂದ್ರೆ ಈಗೆಲ್ಲ ಬಾರಿ ಡಿಮ್ಯಾಂಡ್ ಅದಕ್ಕೆ, ಮೊಳಕೆ ಬರ್ಸ್ಕೊಂಡು ಮೊಳಕೆ ಬರ್ಸ್ಕೊಂಡ್ ಬಾರಿ ಒಳ್ಳೇದು ಅಂತ ಹೇಳ್ಬಿಟ್ಟು ಅದುವೆ ಚುಕಮೆ 100 ರೂಪಾಯಿ ಆಗಿತ್ತು ಕೆಜಿ. ಪೌಷ್ಟಿಕ ಆಹಾರ ಅಂತ ಲೀಸ್ಟಿಕ್ ಸೇರ್ಸ್ಬಿಟ್ಟವ್ರಂತಲ್ಲ, ಹಂಗಾಗಿ ಅದಾಗುತ್ತೆ. ಈಗ ನನ್ ತೊಂದ್ರೆ ಏನು ಅಂತ ಅಂದ್ರೆ, ಈಗ ಮಳೆ ಚೆನ್ನಾಗಿ ಹೋಯ್ತಲ್ಲಪ್ಪ 5 ವರ್ಷ, ಈಗ 8 ತಿಂಗಳಿಂದ ನನಗೆ ಅದ್ರದ್ದು ತಾಪತ್ರಲ್ಲ ನೋಡು. ಈಗ ಎಲ್ಲವ ಅಡಕೆ ಗಿಡ ಎಲ್ಲವ ಹಳದಿ ಕಲರ್ ಬಂದ್ಬಿಟ್ಟವೆ. ಏನ್ ನೀರ್ ಜಾಸ್ತಿ ಆಗಿ ಬಂದವೋ, ನೀರ್ ಇಲ್ದನೆ ಹಂಗಾಗವೋ ಗೊತ್ತಿಲ್ಲ ನನಗೆ. ಇಲ್ಲ ಇಲ್ಲ ಅದು ನೀರ್ ಜಾಸ್ತಿ ಆಗಿರ್ಬೇಕಂತ. ಆದ್ರೂ ನಾನು ಯೋಚನೆ ಮಾಡ್ತೀನಿ, ಬಿಸಿಲು ಇದೇನ್ ಚಳಿಗಾಲದಂಗ್ ಕಾಣಿಸ್ತಾ ಇಲ್ಲ. 10 ಗಂಟೆವರೆಗೂ ಅಷ್ಟೇ ಚಳಿ, 10 ಗಂಟೆ ಮೇಲೆ ಬೇಸಿಗೆ. ಇದೇನಾಯ್ತದ, ನಾವು ಅವಾಗೆಲ್ಲ 3 ತಿಂಗಳು 4 ತಿಂಗಳು ಅಂತ ನೀವು ಈಗ ಯಾವ ಟೈಮ್ ಇಲ್ಲ. 10 ಗಂಟೆವರೆಗೂ ಬಂದು 10 ಗಂಟೆವರೆಗೂ ಬಂದು ಮತ್ತಿಮ ಹಿಂಗೆಲ್ಲ ಆಯ್ತೈತೆ. ಅದಕ್ಕೆ ಈಗ ಡ್ರಿಪ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಬಿಡ್ತೀನಿ. ಅಲ್ಲ ಬೋರು ಚೆನ್ನಾಗೈತೆ, ಒಳ್ಳೆ ನೀರ್ ಬರ್ತದೆ, ಹಾಯ್ ನೀರ್ ಹಾಕ್ತಿದ್ದಲ್ಲ ತೋಟಕ್ಕೆ ಮತ್ತೆ ಅದಕ್ಕೆ ನೀರ್ ಆಯ್ತದೆ ಅಂತ ಹೇಳ್ಬೋದಲ್ಲ. ಹಾಯ್ ನೀರ್ಗೆ ಜಾಸ್ತಿ ನೀರ್ ಬೇಕು. ಆಮೇಲೆ ನಿಂತ್ಕೊಂಡ್ ಹಾಯ್ ಸರ್ ನನ್ ಕೈಲಾಯ್ತದ ಈಗ. ಅಲ್ಲ ನೀನ್ ಒಂದೆರಡ್ ಕಡೆ ಪೈಪ್ ತಿಸ್ಬಂದ್ರೆ ನೀರ್ ಪಡಿ ನೀರ್ ಅದನ್ನ ಹಾಯ್ ಕಳದಪ್ಪ. ಇಲ್ಲ ಇಲ್ಲ, ನಾನು ನೋಡಪ್ಪ ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ ನಾನು, ಕಷ್ಟಪಟ್ಟು ಬಿಸಿಲು ಅನ್ನಂಗಿಲ್ಲ, ಬೆಂಕಿ ಅನ್ನಂಗಿಲ್ಲ, ಈ ಕರೆಂಟ್ ಬೇರೆ ಇರಕ್ಕಲ್ವಾ. ರಾತ್ರಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗ್ಬಿಟ್ಟು ನಾನಲ್ಲಿ ನೀರ್ ಹಾಯ್ಸ್ಕೊಂಡ್ ನಿಂತ್ಕೊಳಕಾಯ್ತದ. ಅಲ್ಲ ಈಗ ಇದನ್ನ ಮೊಬೈಲ್ ಸ್ಟಾರ್ಟರ್ ಅಂತ ಬಂದೈತಲ್ಲ, ಆಟೋಮೆಟಿಕ್ ಸ್ಟಾರ್ಟ್ ಆಯ್ತದಲ್ಲ, ಬಂದೈತೆ. ಈ ಹಾಯ್ ನೀರು ಅಂತ ಅಂದ್ರೆ ಈಗ ರಂದ್ ಬೇರೆ ಕೆರೆ ಹೊತ್ತಿಲ್ಲ ಐತ ಗದ್ದೆ ಅದು, ಆಯ್ತಾ. ಏನಾರು ಒಂದ್ ಮಳೆ ಗೆಳೆ ಬಿದ್ದು ಹೋಯ್ತು ಅಂತ ಅಂದ್ರೆ ಬೆಳಗ್ಗೆ ಹೊತ್ತಿಗೆ ಕೆರೆ ತುಂಬಿರ್ತದೆ, ತೋಟಕ್ಕೆ ನೀರಾಯ್ತದೆ, ಎಲ್ಲ ಪೂರ್ತಿ ಕೆಳಗಡೆ ಇಳಿದ್ ಬಿಡ್ತದೆ ಅಂತ ಇಳಿದ್ ಬಿಡ್ತದೆ ಅಲ್ವಾ. ಈಗ ಮಳೆ ಪಳೆ ಇಲ್ದೇನೆ ಇಳಿದಿರ್ತದೆ, ಇಲ್ಲಿ ನಾನು ಏನ್ ಬಿಡ್ತೀನ ಬೆಳಗ್ಗೆ ಹೊತ್ತಿಗೆ ಏನ್ ಒಳ್ಳೆ ಜಲದ ಕಣ್ಣು ತಕ್ಕೊಂಡು ಹೋಯ್ತಾ ಇರ್ತದೆ, ಆಯ್ತಾ. ಅದಕ್ಕೋಸ್ಕರ ಡ್ರಿಪ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದೀನಿ. ಯಾಕೆ ಅಂತಂದ್ರೆ ಡ್ರಿಪ್ ತುಂಬಾ ಒಳ್ಳೇದಂತಲ್ಲ. ಯಾಕಂದ್ರೆ ನಾನು ಕೆಲವು ಸಲ ಯೋಚನೆ ಮಾಡಿದೋಣೆಯ, ಡ್ರಿಪ್ ಅಲ್ಲಿ ನೀರು ಎಟಕ್ತದ ಗಿಡಗಳಿಗೆ ಅಂತ ನಾನು ಹೇಳೋದು. ಏ ಎಟಕ್ತದೆ ಅದು ಹೆಂಗೆ ಅಂತ ಅಂದ್ರೆ, ಅದು ಸಣ್ಣಕ್ ಬರ್ಬೋದು ಶಂಕರಣ, ನಮಗೆ ಸಣ್ಣಕ್ ಬರೋದಷ್ಟೇ ಕಾಣಿಸ್ತದೆ. ನಾವ್ ಎಷ್ಟೊತ್ ಬಿಟ್ಟಿದ್ದೋ ಎಷ್ಟೊತ್ತು ಗೊತ್ತಾಯ್ತದ ನಮ್ಗೆ, ಗೊತ್ತಾಗುತ್ತೆ ನಮ್ಗೆ. ಇದೇನ್ ಸಣ್ಣ ಹನಿತೈತಲ್ಲ ಅಂತ ಅನ್ಕೋತೀವಿ. ಅದು ನೋಡು, ಈಗ 1 ಗಂಟೆ ಬಿಟ್ಬಿಟ್ರೆ ನೀರ ಯಾವ್ದ್ರಲ್ಲಿ ಡ್ರಿಪ್ ಅಲ್ಲಿ ಹೆಚ್ಚು ಕಮ್ಮಿ 4-5 ಲೀಟರ್ ಬರ್ತದಂತೆ. ಹೌದಾ? ಒಂದ್ ಗಂಟೆಗೆ ನಾವೇನು 1 ಗಂಟೆ ಬಿಟ್ಬಿಟ್ಟು ಸುಮ್ನೆ ಆಯ್ತೀವಾ? ಇಲ್ಲ, ನಾವ್ 4-5 ಗಂಟೆ ಬಿಟ್ಟಿರ್ತಾನೆ. ಎಷ್ಟಾಯ್ತು? 5-4 20 ಲೀಟರ್ ಆಯ್ತು. 1 ಗಂಟೆಗೆ 20 ಲೀಟರ್ ಗಿಂತ ಇರ್ಬೇಕ ಸಾಕಾಯ್ತದೆ. ಆಮೇಲೆ ಇದು ಒಂದೇ ಜಾಗಕ್ಕೆ ಹನಿ ಬೀಳ್ತದಲ್ಲ, ಅದು ಸುತ್ತ ಆಗಕ್ಕಲ್ವಲ್ಲ ನೀರ್ ಎಟಕ್ತದೆ ಅಂತಂತೆ, ಅದ ಬೇರೆ ಹೇಳ್ಕತ್ತದ? ಇಲ್ಲ, ಅದು ಏನು ಅಂತ ಅಂದ್ರೆ ಮೇಲ್ಗಡೆ ನಾವ್ 1 ಗಂಟೆಗೆ ಬಿಡ್ತೀವಲ್ಲ, ಕೆಳಗಡೆಗೆ ರಂಗಸ್ಕೊಳ್ತದ. ಯಾಕಂದ್ರೆ ನೀರು ಬಿದ್ದೇನು ಒಂದೇ ಕಡೆ ಬಿತ್ಕೊಂಡು ಹೋಗೋದಿಲ್ಲ, ಕೆಳಗಡೆ ಹರಡ್ಕೊಂಡ್ಕೊಳ್ತದಲ್ಲ. ಈಗ ಅದು ಡ್ರಿಪ್ ಮಾಡೋದ್ ಯಾಕೆ ಅಂತ ಅಂದ್ರೆ, ಈಗ ನಾವ್ ಎಷ್ಟೇ ನೀರು ಹಾಯಿಸ್ಲಿ ಎಷ್ಟೇ ಬಿಡ್ಲಿ, ಅದು ಗಿಡಕ್ಕೆ ಹೆಂಗ್ ತಲುಪ್ತದೆ? ಬೇರಿನ ಮೂಲಕ. ಇದು ಕರೆಕ್ಟ್ ಆಗಿ ಬೇರಿನ ತಗ್ಬಿಡ್ತಾರೆ, ಬೇರಿನ ತಗ್ಬಿಟ್ಟು ಆ ಬೇರಿನ ತಕ್ಕ ಇಳಿಬೇಕು ನೀರು ಚೆನ್ನಾಗಿ, ಆ ಬೇರಿಂದವ ಗಿಡಕ್ ಹೋಗ್ಬಿಡ್ತದೆ. ನಾನು ಈಗ ಹಾಯಿಸ್ಕೊಂಡು ಹೋದ್ರೆ ಈ ಮಧ್ಯದಲ್ಲೆಲ್ಲ ಇದಾಯ್ತದ, ಅಲ್ಲೆಲ್ಲ ನೀರ್ ಹೋಯ್ತದ, ಖಾಲಿ ಜಾಗದಲ್ಲೆಲ್ಲ ಕಳೆ ಪಳೆ ಹುಟ್ಟದು, ನೀರ್ ವೇಸ್ಟ್ ಆಗೋದು, ಈ ತರದವೆಲ್ಲ ಆಯ್ತವೆ. ಅದ್ರ ಬದಲು ಡ್ರಿಪ್ ಮಾಡಿಸ್ಕೊಬಿಟ್ರೆ ಬಾರಿ ಒಳ್ಳೇದಂತೆ. ಏನಿಲ್ಲ, ಬೆಳಗ್ಗೆ ಹೊತ್ತು ಬರೋದು ಒಂದ್ ತಿರ್ಗಿಸೋದು, ನಮ್ಗೆ ಯಾವ ಕಡೆಗೆ ಬೇಕಾ ಕಡೆಗೆ ತಿರ್ಗಿಸ್ಕೊಳ್ಳೋದು. ನೀನ್ ಹೇಳ್ದಂಗೆ ಅದೆಂತದ ಆಟೋ ಸ್ಟಾರ್ಟ್ ಅದ್ ಹಾಕೊಂಡು ಏನ್ ಮೊಬೈಲ್ ಅಲ್ಲಿ ಗೊತ್ತಾಯ್ತದಂತೆ, ಹೇಳಿತ್ತು ಬೋರ್ವೆಲ್ ನಡೀತಾ ಇದ್ರು ಗೊತ್ತಾಯ್ತದಂತೆ, ಹೋದ್ರು ಗೊತ್ತಾಯ್ತದಂತೆ, ನಿಂತೂರು ಗೊತ್ತಾಯ್ತದಂತೆ, ಇಷ್ಟೊತ್ತಿಗೆ ನಿಲ್ಸವಂತ ಹೇಳ್ಬಿಟ್ಟು ಇಲ್ಲಿಂದ ಕೊಟ್ಬಿಡ್ರ ಮೊಬೈಲ್ ಅಲ್ಲಿ. ನಾನಂತೂ ಪಾರ್ಕ್ ಅಲ್ಲಿ ನೋಡಿದ್ದೆ, ಅಣ್ಣಯ್ಯ ಹೇಳಿದ್ದ ಇಬ್ಬಿಡು, ಅಣ್ಣಯ್ಯ ಹೇಳ್ದಂಗೆ ನಮ್ಮೂರಲ್ಲೂ ಹಾಕ್ಸಿದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ. ಈಗ ಅಡಿಕೆ ಗಿಡಿಗೆಲ್ಲ ಪೂರ್ತಿ ಅದ್ ಮಾಡಿಸ್ಬಿಡ್ಬೇಕು ಅಂತ ಅನ್ಕೊಂಡಿದೀನಿ. ನೀನೀಗ ಫಸ್ಟ್ ಅಡಿಕೆ ಹಾಕ್ಸ್ಬಿಡೋದು ಅಂತ? ಅಡಿಕೆಗೆ ಹಾಕ್ಸ್ಬಿಡೋದು ಅಂತ. ಅಡಿಕೆ ಮತ್ತೆ ಸುತ್ತಲ ತೆಂಗವಲ್ಲ, ತೆಂಗಿಗೆ ಅಡಿಕೆ ಎರಡಕ್ಕೂ ಹಾಕ್ಸ್ಬಿಡೋದು. ಯಾಕೆ ಅಂತಂದ್ರೆ ತೆಂಗು ತಡಿತದ ಹೆಚ್ಚು ಕಮ್ಮಿಯ, ಅಡಿಕೆ ತಡೆಯಕ್ಕಲ್ಲ. ಹೇಳಿದ್ನಲ್ಲ ಆಗ್ಲೇ ಎಲ್ಲ ಬೆಳಗಾಗ, ಅದೇನ್ ಮಿಸ್ಟೇಕ್ ಅಂತ ಗೊತ್ತಿಲ್ಲ, ತೋರಿಸ್ಬೇಕು ಕರ್ಬಿಟ್ಟು ತೋರಿಸ್ಬಿಟ್ಟು 4 ಜನಕ್ಕೆ ಗೊತ್ತಿರ ಅಂತಾರ್ಗೆ ಕೇಳ್ಬೇಕು ಅಂತ ಅನ್ಕೊಂಡಿದೀನಿ. ಅಷ್ಟ್ರಲ್ಲಿ ಡ್ರಿಪ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಆಮೇಲೆ ನೀನು ಡ್ರಿಪ್ ಅಂತಂದಾಗ ನಂಗೆ ಇನ್ನೊಂದು ವಿಚಾರ ಯೋಚನೆ ಆಯ್ತು. ನಾವೀಗ ಈ ಹಾಯ್ ನೀರ್ಗೆಲ್ಲ ದಪ್ಪ ಪೈಪ್ಗಳು ತಗೊಂಡು ಜೋಡಿಸ್ಕೊಂಡು ಹಾಕ್ತಿದ್ದೋ, ಇದು ಈಗ ಸಣ್ಣ ಪೈಪ್ ತತ್ತಿವೆ,